ದಾಕ್ಷಾಯಣ್ಯು ತನ್ನ ತಂದೆ ಮನೆಯಲ್ಲಿ ನಡೆಯುವ ಯಾಗಕ್ಕೆ ನಾನು ನನ್ನ ಪತಿದೇವರು ಹೋಗಬೇಕಾದುದು ಅನಿವಾರ್ಯ ಎಂದು ಮನಗಂಡು ಪತಿಗಳ ಬಳಿಗೆ ಬಂದು ವಂದಿಸುವಳು. ಅವರ ಸಂಭಾಷಣೆ. ಯಾಕೆ ಗಿಡ ಮಾಡಿ ಬಾಬಾ ನೋಡಿದ್ದು ನಾಳೆ ಬರುವ ದಿನ ಅದನ್ನ ನಮ್ಮ ಕರೆಯಲಿಲ್ಲ

ಜೀವಾನೇ ಪರದಾಮ ದೇವರಾಯ ತಲಾ